ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣದ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ HC ಲತಾ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮಡಿಕೇರಿ. ಇಲ್ಲಿ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಆಗಿರುವಂಥ ಡಾಕ್ಟರ್ HC ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ. ನಮ್ಮ ರಾಜ್ಯವನ್ನು ತೆಗೆದುಕೊಂಡ್ರೆ ಕಾಫಿ ಬೆಳೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಕಾಫಿ ಬೆಳೆ ಪ್ರಮುಖ ವಾಣಿಜ್ಯ ಬೆಳೆ ಆಗಿ ಭಾರತದಲ್ಲಿನೂ ಕೂಡ ಆಗಿದೆ. ಅದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಇದೊಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ನಾವು ನೋಡಿದ ಹಾಗೆ ಕೊಡಗು ಜಿಲ್ಲೆ ಹಾಗೂ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಅದರಲ್ಲೂ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ಕ್ಷೇತ್ರದಲ್ಲಾದರೂ ಸರಿ, ಮತ್ತೆ ಉತ್ಪಾದನೆಯಲ್ಲಿಯೂ ಕೂಡ. ಕ್ಷೇತ್ರ ಅಂದರೆ ನಾವು ಎಷ್ಟು ಜಾಗದಲ್ಲಿ ಕಾಫಿಯನ್ನು ಬೆಳೆಯುತ್ತಿದ್ದೇವೆ ಅಂತ ಹೇಳಿ, ಅದು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಉತ್ಪಾದನೆಯೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಆದರೆ ನಾವು ಹಿಂದಿನ ವರ್ಷಗಳಿಗೆಲ್ಲ ನೋಡಿಕೊಂಡು ಹೋದರೆ ಉತ್ಪಾದನೆಯು ಬರುತ್ತಾ ಕಡಿಮೆ ಆಗುತ್ತಿದೆ. ಇದಕ್ಕೆ ಏನು ಕಾರಣ ಅಂತ ಅಂದರೆ, ಉತ್ಪಾದನೆಯು ಈ ಕೀಟಬಾಧೆಯಿಂದ ಕಡಿಮೆ ಆಗುತ್ತಿದೆ. ಆದ್ದರಿಂದ ನಾವು ಮೊದಲಿಗೆ ಯಾವ್ಯಾವ ಪ್ರಮುಖ ಕೀಟಗಳು ಬರುತ್ತವೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಅವುಗಳ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ನೋಡಬೇಕಾಗುತ್ತೆ. ಈಗ ಕಾಫಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವ ಅಂತೀರಿ? ಕಾಫಿ ಅಂತ ಬಂದ್ರೆ ಎಷ್ಟೊಂದು ಕೀಟಗಳು ಅದಕ್ಕೆ ಬಾಧಿಸ್ತವೆ. ಅದರಲ್ಲಿ ನಮಗೆ ಗೊತ್ತಿರಂಗೆ ಕೀಟಗಳಲ್ಲಿ 2 ತರ ಇರ್ತಾವ. ಒಂದು ರಸ ಇರೋದು ಅಂತ ಹೇಳಿ ಬರ್ತಾವ, ಇನ್ನೊಂದು ಚೂಯಿಂಗ್ ಟೈಪ್ ಅಂತ ಏನ್ ಹೇಳ್ತೀವಿ, ಅದು ತಿನ್ನೋದು. ಕಾಯಿ ತಿನ್ಬೋದು ಅಥವಾ ಎಲೆ ತಿನ್ಬೋದು, ಕಾಂಡ ತಿನ್ನೋದು. ಇದ್ರ ಕಾಫಿಲೂ ಕೂಡ ನಾವು ತಿನ್ನೋದ್ರದ್ದು ನೋಡ್ತೀವಿ, ಮತ್ತೆ ರಸ ಇರೋ ಕೀಟಗಳನ್ನು ಕೂಡ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಯಾವುದು ತುಂಬಾ ಪ್ರಮುಖವಾಗಿ ಹಾನಿಯನ್ನು ಉಂಟು ಮಾಡುತ್ತಿದೆ ಅಂದ್ರೆ ಬಿಳಿ ಕಾಂಡ ಕೊರಕ ಅಂತ ಹೇಳಿ, ಅದನ್ನ ಇಂಗ್ಲಿಷ್ ಅಲ್ಲಿ ವೈಟ್ ಸ್ಟೆಂಬೋರರ್ ಅಂತಾನು ಕರೀತಾರೆ. ಇದಕ್ಕೆ ವೈಜ್ಞಾನಿಕ ಹೆಸರು ಕೂಡ ಇದೆ, ಝೈಲೋಟ್ರಕಸ್ ಕ್ವಾಡ್ರಿ ಪಿಸ್ ಅಂತ ಹೇಳಿ ಬಹಳ ಮುಖ್ಯವಾದ ಕೀಟ ಪೀಡೆ. ಆನಂತರ ಇನ್ಯಾವ್ದು ಬರುತ್ತೆ? ಅದನ್ನ ಬಿಟ್ರೆ ಕಾಯಿ ಕೊರಕ ಅಂತ ಹೇಳಿ ಒಂದು ಬರುತ್ತೆ, ಅದು ಬೆರಿ ಬೋರರ್ ಅಂತ ಹೇಳಿ ಕೇಳಿದೀರ. ಅದು ಬಿಟ್ಬಿಟ್ಟು ರಂಧ್ರ ಕೊರಕ ಅಂತ ಹೇಳಿ, ರಂಧ್ರ ಕೊರಕ ಶಾರ್ಟ್ ಹೋಲ್ ಬೋರರ್ ಅಂತ, ರೆಂಬೆ ಕೊರಕ ಅಂತ ಹೇಳಿ, ರೆಂಬೆ ಕೊರಕ ಅಂತ ಹೇಳ್ಬೋದು, ಅಥವಾ ರೆಕ್ಕೆ ಬೋರರ್ ಅಂತ ಹೇಳ್ತೀರ. ಇವೆಲ್ಲ ಇದಕ್ಕೆ ಬರುತ್ತೆ. ಅದು ಬಿಟ್ರೆ ರಸಹೀರಂತ ಕೀಟಗಳು ಯಾವ್ಯಾವ್ದು ಅಂದ್ರೆ ಹಿಟ್ಟು ತಿಗಣೆ, ಶಲ್ಕ ಕೀಟಗಳು ಬರುತ್ತೆ. ಇವಿಷ್ಟು ರಸ ಇರೋಂತವು ಬರ್ತಾವ. ಇದ್ರ ಮತ್ತೆ ತಿನ್ನುವಂತ ಕೀಟ ಅಂದ್ರೆ ಕಂಬಳಿ ಹುಳು, ಕಂಬಳಿ ಹುಳುನು ಕೂಡ ಬರುತ್ತೆ ಇದ್ರ ತಿನ್ನುವಂತ ಕೀಟ. ತಿನ್ನುವಂತ ಕೀಟ ಸರ್. ಇವು ಮುಖ್ಯವಾದ ಕೀಟ ಪೀಡೆಗಳು ಅಂತ ಹೇಳ್ಬೋದು. ಬಿಳಿ ಕಾಂಡಕೊರಕ ಕೀಟ ಬಹಳ ಮುಖ್ಯವಾದಂತಹದ್ದು ಅಂತ ತಾವು ಹೇಳಿದ್ರಿ. ಇದು ಹೇಗೆ ಹಾನಿ ಮಾಡುತ್ತೆ ಕಾಫಿ ಬೆಳೆಗೆ? ಬಿಳಿ ಕಾಂಡ ಕೊರಕ ಅಂತ ಹೇಳಿ ಆಗ್ಲೇ ಅದಕ್ಕೆ ಹೇಳಿದೆ ನಿಮಗೆ, ವೈಜ್ಞಾನಿಕ ಒಂದು ಹೆಸರು ಇದೆ, ಸೈಲೋಟ್ರಿಕಸ್ ಕ್ವಾಡ್ರಿಪಿಸ್ ಅಂತ ಹೇಳಿ. ಇದು ನಮಗೆ ಒಂದು ಕೋಲಿಯಾಪ್ಟ್ರ ಅಂತ ಹೇಳಿ ಒಂದು ಏನು ಆರ್ಡರ್ ಅಂತ ಇದೆ, ಸೆರೆಂಬೈಸಿಡೆ ಅಂತ ಹೇಳಿ ಆ ಫ್ಯಾಮಿಲಿಗೆ ಇದು ಬರುತ್ತೆ. ದುಂಬಿ ಜಾತಿಗೆ ಇದು ಒಂದು ದುಂಬಿ ಜಾತಿಗೆ ಸೇರಿದ ಕೀಟ ಪೀಡೆ. ಇದೇನಾಗುತ್ತೆ ಅಂದ್ರೆ ಜಾಸ್ತಿ ಬಿಳಿ ಕಾಂಡ ಕೊರಕ ಎಲ್ಲಿ ನೋಡ್ತೀವಿ ಅಂದ್ರೆ ಅರಾಬಿಕಾ. ಈಗ ನಮ್ಮ ಕಾಫಿಲಿ ಎರಡಿದೆ, ರೋಬಸ್ಟಾ ಅಂಡ್ ಅರಾಬಿಕಾ. ಅರಾಬಿಕಾದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಮಗೆ ಬಿಳಿ ಕಾಂಡ ಕೊರಕ ಕಾಣಿಸ್ಕೊಳತ್ತೆ. ಅದು ಕೊಡಗಲ್ಲಿ ಅಷ್ಟು ಬರಲ್ಲ, ಬಂದ್ರೆ ಈ ಹಾಸನ್ ಸೋಮಾರ್ಪೇಟ್ ಆ ಪ್ಲೇಸ್ ಅಲ್ಲಿ ಬರುತ್ತೆ. ಅದು ಬಿಟ್ರೆ ಇನ್ನೊಂದು ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಕಾಂಡ ಕೊರಕನ ನಾವು ನೋಡ್ತೀವಿ. ಇದು ಏನಕ್ಕೆ ಅರೇಬಿಕಾದಲ್ಲೇ ಬರುತ್ತೆ, ರೋಬಸ್ಟಾದಲ್ಲಿ ಬರಲ್ಲ ಅಂದ್ರೆ ರೋಬಸ್ಟಾ ಅದು ಜಾಸ್ತಿ ಸ್ಪ್ರೆಡ್ ಆಗಿರೋದ್ರಿಂದ ಅದ್ರದ್ದು ಏನಿರುತ್ತೆ ಕೆನೋಪಿ, ಅದು ತುಂಬಾ ಅಗ್ಲ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ಅಲ್ಲೆಲ್ಲ ನೆರಳಿರುತ್ತೆ. ಇದು ನೆರಳನ್ನ ಜಾಸ್ತಿ ಇದು ಮಾಡಲ್ಲ, ಬಿಸಿಲನ್ನ ಸ್ವಲ್ಪ ಇಷ್ಟಪಡೋದು. ಅದೇ ಅರೇಬಿಕಾ ಆದ್ರೆ ಕಡ್ಡಿ ತರ ಉದ್ದಕ್ಕೆ ಹೋಗಿರುತ್ತೆ, ಆ ಕಡೆ ಈ ಕಡೆ ಏನು ನೆರಳು ಬರೋದಿಲ್ಲ. ಅಂತ ಜಾಗದಲ್ಲಿ ಇದು ಚೆನ್ನಾಗಿ ಬೆಳವಣಿಗೆಯನ್ನು ಮಾಡುತ್ತೆ, ಮತ್ತೆ ಸಂತತಿ ಕೂಡ ಇದನ್ನ ಮಾಡ್ಕೊಳತ್ತೆ. ಅಂದ್ರೆ ಅರೇಬಿಕಾವನ್ನೇ ಈ ಬಿಳಿ ಕಾಂಡಕೊರಕ ಇಷ್ಟಪಡುತ್ತೆ. ಇಷ್ಟಪಡುತ್ತೆ ಸರ್. ಇದು ಅಂದ್ರೆ ಈ ಹಾನಿ ಹೇಗ್ ಮಾಡುತ್ತೆ? ಹಾನಿ ಹೇಗೆ ಅಂದ್ರೆ, ಇದು ಆಕ್ಚುಲಿ ಏನ್ ಕಾಂಡ ಇರುತ್ತೆ, ಕಾಂಡದ್ಮೇಲೆ ಇದು ಮೊಟ್ಟೆ ಇಡುತ್ತೆ. ತೊಗಟೆ ಏನ್ ಹೇಳ್ತಿರಲ್ಲ ಅದ್ರ ಮೇಲೆ ಎಲ್ಲೆಲ್ಲಿ ಸಂಧಿಗಳು ಇರ್ತಾವ, ಕ್ರ್ಯಾಕ್ಸ್ ಅಂತ ಹೇಳ, ಅದ್ರಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಹಿಡಿದು ಅದೇನಾಗುತ್ತೆ, ಮರಿ ಆಗಿ ಕಾಂಡದೊಳಗೆ ರಂಧ್ರ ಮಾಡ್ಕೊಂಡು ಒಳಗಡೆಗೆ ಹೋಗುತ್ತೆ. ಒಳಗಡೆಗೆ ಹೋಗಿ ಎಲ್ಲ ಕಾಂಡದಲ್ಲಿ ಏನೇನಿದೆ, ಒಳಗಡೆದು ಸಾರಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಿನ್ಕೊಂತ ಹೋಗುತ್ತೆ. ಸುರಂಗ ಮಾಡ್ಕೊಂಡು ಒಳಗಡೆನೇ ತಿಂತ ಹೋಗುತ್ತೆ. ಒಳಗಡೆ ತಿನ್ನೋದ್ರಿಂದ ಏನಾಗುತ್ತೆ, ಈ ಬೇರಿಂದ ಏನು ನಮಗೆ ಮೇಲ್ಗಡೆದಕ್ಕೆ ಪೋಷಕಾಂಶಗಳಾಗ್ಲಿ ಅಥವಾ ಯಾವುದೇ ಆದ್ರೂ ಗಿಡಗಳಿಗೆ ಹೋಗಲ್ಲ. ಗಿಡಗಳಿಗೆ ಹೋಗ್ದಾಗ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಹಸಿರು ಬಣ್ಣ ಇರೋ ಎಲೆಗಳೆಲ್ಲ ಹಳದಿ ಬಣ್ಣಗಳಾಗಿ ಇದಾಗುತ್ತೆ. ನಂತರ ಏನಾಗುತ್ತೆ, ಗಿಡ ಒಣಗೋಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಇದು ಕಾಂಡ ಎಲ್ಲಿ ಹೋಗಿ ಮೊಟ್ಟೆ ಇಟ್ಕೊಂಡು ಒಳಗೋಗಿರುತ್ತೆ, ಅಲ್ಲಿ ನಾವು ಹೊರಗಡೆ ಒಂದು ವೃತ್ತಾಕಾರದ್ದು ಒಂದ್ ಸ್ವಲ್ಪ ಉಬ್ಬಿರೋ ಹಾಗೆ ಒಂದು ಸ್ಟ್ರಕ್ಚರ್ ಇದು ನೋಡ್ತೀವಿ. ಅದು ನೋಡಿದೀವಿ, ಮತ್ತೆ ಎಲೆಗಳೆಲ್ಲ ಹಳದಿ ಆಗಿದಾವ, ಮತ್ತೆ ಸಣ್ಣ ಸಣ್ಣ ಎಲೆಗಳು ಬಿಟ್ಟಿದಾವ, ಹಿಂಗಿದೆ ಅಂದ್ರೆ ಆ ಗಿಡ ಬಿಳಿ ಕಾಂಡ ಕೊರಕದಿಂದ ಹಾನಿ ಒಳಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಇವು ಮುಖ್ಯವಾದ ಲಕ್ಷಣಗಳು. ಹೌದು ಸರ್. ಅಂದ್ರೆ ಒಂದ್ ರೀತಿ ಜೀವನ ಚಕ್ರನೇ ಇದು ಕಾಫಿ ಬೆಳೆಯಲ್ಲೇ ಕಳೆಯುತ್ತೆ. ಕಾಫಿ ಬೆಳೆ ಒಳಗೇನೆ ಮಾಡುತ್ತೆ ಇದು. ಹೊರಗಡೆ ಮೊಟ್ಟೆ ಇಡುತ್ತೆ ಫಸ್ಟ್ ಬಂದು, ಅದು ಒಂದು ಹತ್ತು ದಿನ ಆದ ತಕ್ಷಣ ತೊಗಟೆ ಒಳಗೆ ಇಡುತ್ತೆ, ತೊಗಟೆ ಕೆಳಗಡೆ ಇಡುತ್ತೆ. ಅದು ಸಂಧಿಗಳು ಇರ್ತಾವ ನೋಡಿ ಸರ್, ತೊಗಟೆ ಮಧ್ಯದಲ್ಲಿ ಮಧ್ಯದಲ್ಲಿ ಸಂಧಿಗಳೆಲ್ಲ ಇರ್ತಾವಲ್ಲ, ಬಿರುಕುಗಳಲ್ಲಿ ಇದು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ ಏನಾಗುತ್ತೆ, ಒಂದ್ ಹತ್ತು ದಿನ ಆದ ತಕ್ಷಣ ಇದು ಮರಿ ಹುಳು ಆಗುತ್ತೆ. ಮರಿ ಹುಳು ಆಗಿದ್ದು ಏನಾಗುತ್ತೆ, ಒಳಗಡೆಗೆ ಹೋಗುತ್ತೆ. ಒಳಗಡೆಗೆ ಹೋಗಿ ಆ ಕಾಂಡದೊಳಗೆ ಸೇರ್ಕೊಂಡು ಅದು ಫುಲ್ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಆ ಕಾಂಡದೊಳಗೇನೆ ಅದು ಒಂದ್ ಹತ್ತು ತಿಂಗಳು ತನಕನು ಕೂಡ ಇರುತ್ತೆ. ಆಮೇಲೆ ಇದು ದುಂಬಿ ಏನಿದೆ ಅದು ಯಾವಾಗ ಹೊರಗಡೆಗೆ ಬರುತ್ತೆ ಅಂದ್ರೆ, ಈ ನಿಮ್ಗೆ ಏಪ್ರಿಲ್ ಮೇ ತಿಂಗಳು ಇರ್ಬೋದು, ಅಥವಾ ಈ ಸೆಪ್ಟೆಂಬರ್ ಅಕ್ಟೋಬರ್ ಬರುತ್ತಲ್ಲ, ಈ ಟೈಮಲ್ಲಿ ಅದು ಹೊರಗಡೆಗೆ ಬರುತ್ತೆ. ಹೊರಗಡೆಗೆ ಬಂದಾಗ ಅಲ್ಲಿ ಹೊರಗಡೆ ಬಂದು ಇನ್ನೊಂದು ಗಿಡಕ್ಕೆ ಹೋಗಿ ಅಲ್ಲಿ ಮೊಟ್ಟೆ ಇಟ್ಕೊಂಡು ಹಂಗೆ ಅದ್ರ ಸಂತತಿನ ಅದು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಗಂಡು ಹೆಣ್ಣುಗಳು ಸಂಪರ್ಕ ಹೊಂದಿ ಮೊಟ್ಟೆನೂ ಇಡ್ತಲೇ ಇರ್ತವೆ. ಮೊಟ್ಟೆನೂ ಇಡ್ತಾನೆ ಇರುತ್ತೆ ಅವು ಹೇಳಿದಂತ ಕಾಲದಲ್ಲಿ. ಅದು ಫ್ಲೈಟ್ ಪೀರಿಯಡ್ ಅಂತಾನು ಕರೀತಾರೆ ಸರ್. ಅದು ಹೊರಗಡೆ ಬರುತ್ತೆ, ಹೊರಗಡೆ ಹೋಗಿ ಅದು ಮೀಟಿಂಗ್ ಏನಿದೆ ಅದನ್ನು ಎಲ್ಲ ಮಾಡ್ಕೊಂಡು ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ಮತ್ತೆ ಅಕ್ಟೋಬರ್ ಡಿಸೆಂಬರ್ ಆ ಟೈಮಲ್ಲಿ ಹೊರಗಡೆ ಬರುತ್ತೆ. ಅವಾಗ ಗಂಡು ಹೆಣ್ಣು ಸಂಪರ್ಕ ಹೊಂದಿ ಮೊಟ್ಟೆಗಳನ್ನ ಇಡ್ತವೆ ಮತ್ತೆ. ಹೌದು ಸರ್. ಅಂದ್ರೆ ಆ ಸಂದರ್ಭದಲ್ಲಿ ನಮ್ಮ ರೈತ ಬಂದವರು ಅವಾಗ ಒಳಗಡೆ ನಿಯಂತ್ರಣ ಯಾವಾಗ ತಗೋಬೇಕಂದ್ರೆ ಈ ಎರಡು ಸಮಯ ಏನಿದೆ ಆ ಟೈಮಲ್ಲಿ ತಗೊಂಡ್ರೆ ಆ ದುಂಬಿ ಹೊರಗಡೆ ಬರ್ದಿರಂಗೆ ಮತ್ತೆ ಬೇರೆ ಗಿಡಗಳಿಗೆ ಹೋಗಿ ಆಗ್ತಿರಂಗೆ ನಾವು ನೋಡ್ಕೋಬಹುದು ಮುಂದೆ. ಇದು ಮುಖ್ಯವಾಗಿ ಕೋಶಾವಸ್ಥೆಯನ್ನ ಎಲ್ಲಿ ಹೊಂದುತ್ತೆ? ಇದು ಕೋಶಾವಸ್ಥೆನೂ ಅದ್ರ ಒಳಗೇನೆ ಇರುತ್ತೆ ಸರ್, ಅದು ಕಾಂಡದೊಳಗೇನೆ ಇದು ಮಾಡುತ್ತೆ. ಆಮೇಲೆ ಅದು ತುಂಬಿ ಹಾಗೆ ಹೊರಗಡೆಗೆ ಬರುತ್ತೆ. ಒಟ್ಟಾರೆ ಜೀವನ ಚಕ್ರ ಇದು ಮುಖ್ಯವಾಗಿ ಕಾಫಿ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ಬೋದು. ಹೌದು ಸರ್. ಅಂದ್ರೆ ಅಂದ್ರೆ ಇದು ಕಾಫಿನೇ ಇಷ್ಟಪಡೋದು, ಬೇರೆ ಗಿಡಗಳನ್ನ ಅಷ್ಟು ಇಷ್ಟಪಡೋದು? ಇಲ್ಲ ಇಲ್ಲ ಇಲ್ಲ, ಇದು ಕಾಫಿಗೇನೆ ಬರೋದು ಜಾಸ್ತಿ. ವೈಟ್ ಸ್ಟೆಮ್ ಬೋರರ್ ಅಂತ ಹೇಳಿದ್ರೆ ಕಾಫಿ ಒಂದಕ್ಕೇನೆ ಜಾಸ್ತಿ ಬರುತ್ತೆ. ಇನ್ನು ಈ ಕಾಫಿ ಬಿಳಿ ಕಾಂಡ ಕೊರಕದಕ್ಕೆ ನಾವು ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬಹುದೇ ಇದರ ಅವಳಿ ತಡೆಯೋದಕ್ಕೆ? ಮುಂಜಾಗ್ರತೆ ಕ್ರಮ ಅಂತ ಏನ್ ಬಂದ್ರೆ ಅಂದ್ರೆ, ನಾವು ಆಗ್ಲೇ ಹೇಳಿದ್ವಿ ಇದು ಅರಾಬಿಕಾದ್ರಲ್ಲಿ ಬರೋದ್ರಿಂದ ಎಲ್ಲಿ ಬೆಳಕು ಜಾಸ್ತಿ ಇರುತ್ತೆ ಅಲ್ಲಿಗೆ ಹೋಗುತ್ತೆ ಇದು. ಅದ್ರ ಬದಲು ನಾವು ನೆರಳನ್ನ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು. ನೆರಳನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ನೀವು ಅದು ಕಾಡು ಮರಗಳು ಏನಿರ್ತಾವಲ್ಲ ಅವನ್ನೆಲ್ಲ ಸ್ವಲ್ಪ ಕಾಫಿ ತೋಟದೊಳಗೆ ಜಾಸ್ತಿ ಹಾಕೋಬೇಕಾಗಿರುತ್ತೆ, ಅದರಿಂದ ಅದು ನೆರಳು ಬರುತ್ತೆ. ಅಂದ್ರೆ ಅತಿ ಬಿಸಿಲು ಆಗ್ಬಾರ್ದು, ಅತಿ ನೆರಳು ಆಗ್ಬಾರ್ದು, ಅತಿ ನೆರಳನ್ನು ಆಗ್ಬಾರ್ದು. ಆದ್ರೆ ಬಿಸಿಲು ಮಾತ್ರ ಇದಕ್ಕೆ ತುಂಬಾ ಅನುಕೂಲಕರವಾದಂತ ವಾತಾವರಣ, ಅದನ್ನ ತಡೆಯೋದಕ್ಕೋಸ್ಕರ ನಾವು ನೆರಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ. ಅದು ಬಿಟ್ರೆ ಮತ್ತೆ ಇನ್ನೇನು ಮುಂಜಾಗ್ರತೆ ಮಾಡ್ಕೋಬಹುದು ಅಂದ್ರೆ, ಇದು ಬರೋದಕ್ಕಿಂತ ಮುಂಚೆ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇಡೀ ತೋಟನ ಒಂದು ಸಲ ಸುತ್ತುಡಿಬೇಕಾಗುತ್ತೆ, ಸಮೀಕ್ಷೆ ಮಾಡಬೇಕು. ಯಾಕಂದ್ರೆ ಅವಾಗೇನೆ ಅದು ಹೊರಗಡೆ ಬರೋದು, ತುಂಬಿ ಹೊರಗಡೆ ಬರೋದು ಆ ಟೈಮಲ್ಲಿ ಇರೋದ್ರಿಂದ, ಅದು ಹೋಗಿ ಮತ್ತೆ ಬೇರೆ ಗಿಡದಲ್ಲಿ ಮೊಟ್ಟೆ ಇಟ್ಟು ಸಂತತಿ ಉತ್ಪತ್ತಿ ಮಾಡೋದನ್ನ ತಡಿಬೇಕು ಅಂದ್ರೆ ಇಡೀ ತೋಟನ ಒಂದ್ಸಲ ನಾವು ಸಮೀಕ್ಷೆ ಮಾಡಬೇಕು. ಅಥವಾ ಪರೀಕ್ಷೆ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಯಾವ್ದು ಈ ತರ ಕಾಂಡ ಕೊರಕಕ್ಕೆ ಒಳಗಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂತ ಗಿಡಗಳನ್ನ, ಅದು ಹಳದಿ ಕಲರ್ ಎಲೆಗಳು ಇರ್ತಾವ, ಮತ್ತೆ ಸಣ್ಣ ಸಣ್ಣ ಎಲೆಗಳು ಇರ್ತಾವ, ಮತ್ತೆ ಅದ್ರ ಮೇಲೆ ರಿಂಗ್ ತರ ಇರುತ್ತೆ ಅಂತ ಹೇಳಿದ್ಮಲ್ಲ ಕಾಂಡದ ಮೇಲೆ, ಇವು ಮೂರು ಗುಣಗಳು ಯಾವ್ಯಾವ್ದು ಗಿಡದಲ್ಲಿ ಕಾಣುತ್ತೆ ಆ ಗಿಡಗಳನ್ನ ಕಿತ್ತು ಒಂದ್ ಕಡೆ ಇಟ್ಕೊಂಡು ಅದನ್ನ ಸುಡ್ಬೇಕು. ಈ ತರ ಮಾಡಿದ್ರೆ ಒಂದ್ ರೀತಿ ಮುಂಜಾಗ್ರತೆ ಕ್ರಮ ಇದೊಂದು ಆಗುತ್ತೆ. ಅದು ಬಿಟ್ರೆ ಆಗ್ಲೇ ಬಂದಿದೆ ಈ ಗಿಡಕ್ಕೆ ಸೇರ್ಕೊಂಡಿದೆ ಅನ್ಸ್ದಾಗ ಅದು ಇನ್ನು ಬುಡ ಕೆಳಗ್ ಹೋಗಿಲ್ಲ, ಮೇಲಷ್ಟೇ ಇದೆ ಅಂದಾಗ ಒಂದು ಕಾಲರ್ ಪ್ರೂನಿಂಗ್ ಅಂತಾರಲ್ಲ ಆತರ, ಒಂದೂವರೆ ಅಡಿ ಅಷ್ಟೇ ಬಿಟ್ಬಿಟ್ಟು ಅದನ್ನ ಕಟ್ ಮಾಡ್ಬಿಡ್ಬೇಕು. ಅದನ್ನ ಕಟ್ ಮಾಡ್ಬಿಟ್ಟು ಅದು ಏನಿದೆ ಪಾರ್ಟ್ ಅದನ್ನಷ್ಟೇ ತಗೊಂಡೋಗಿ ಸುಟ್ಕೋಬೇಕು. ಈ ಕಾಂಡದ ಏನ್ ಬಿಟ್ಟಿದ್ವಿ ಒಂದೂವರೆ ಅಡಿ, ಅದರಿಂದ ಈಗ ಬೇರೆ ಸಕ್ಕರ್ಗಳು ಅದು ಬರ್ತಾವಲ್ಲ ಸೈಡಿಂದ ಚಿಗುರುಗಳು ಬರ್ತಾವ, ಆ ಚಿಗುರಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಒಳ್ಳೇದು ಆರೋಗ್ಯಕರವಾಗಿದೆ ಅಂತ ಅನ್ಸುತ್ತೆ ಅದನ್ನ ಬಿಟ್ಕೊಂಡು ಅದನ್ನ ಬೆಳೆಸ್ಕೋಬಹುದು, ಗಿಡವಾಗಿ ಬೆಳೆಸ್ಕೋಬಹುದು. ಇದು ಒಂದನ್ನು ನೀವು ಮಾಡಬಹುದು. ಒಂದ್ ವೇಳೆ ಅದು ಬುಡದವರೆಗೆ ಏನಾದ್ರೂ ಹಂಗ ಹೋಗಿದೆ ಅಂದ್ರೆ ಫುಲ್ಲು ಗಿಡನ ಕಿತ್ತು ಸುಡ್ಬೇಕಾಗುತ್ತೆ. ಅದು ಮುಖ್ಯವಾದ ಹೌದು, ಇವೆರಡನ್ನು ಇಡೀ ಗಿಡ ಬಾಧಿಸಿದ್ರೆ ಆತರ ಗಿಡ ಕಿತ್ತಾಕೋದು, ಇಲ್ಲ ಅಂದ್ರೆ ಕಟ್ ಮಾಡ್ಕೋಬಹುದು. ಈ ತರ ಒಂದು ಮಾಡಬೇಕಾಗುತ್ತೆ. ಮತ್ತೇನಾದ್ರು ನಿಮ್ಗೆ ಆಗೋಗ್ಬಿಟ್ಟಿದೆ ಅದಕ್ಕೆ ಏನಾದ್ರು ಇನ್ಫೆಸ್ಟ್ರೇಷನ್ ಅಲ್ಲಿ ಇದೆ ಆದ್ರೆ ಜಾಸ್ತಿ ಆಗಿರಲ್ಲ ಅಂತ ಹಿಂಗೇನಾರು ಅನ್ಸುತ್ತಲ್ಲ, ಆಗ ಇದೊಂದು ನಾನ್ ವುವನ್ ಕ್ಲಾತ್ಸ್ ಅಂತ ಹೇಳಿ ಬರುತ್ತೆ, ಬಟ್ಟೆಗಳು ಬರುತ್ತೆ ನೋಡ್ರಿ. ಅವು ಬಟ್ಟೆಗಳು ಆಕ್ಚುಲಿ ಕೃಷಿ ಇಲಾಖೆ ಅಥವಾ ಬೇರೆ ಕಡೆ ಸಿಗ್ತಾವ ಕಾಫಿ ಮಂಡಳಿಯಿಂದ. ಅವೇನ್ ಮಾಡ್ಬೇಕಂದ್ರೆ ನೀವು ಆ ಕಾಂಡ ಏನಿದೆ ಅದ್ರ ಸುತ್ತ ಟೈಟ್ ಆಗಿ ಸುತ್ತಬೇಕಾಗುತ್ತೆ. ಈ ತರ ಸುತ್ತೋದ್ರಿಂದ ಕೂಡ ಉದುಂಬಿ ಏನಿರುತ್ತೆ ಒಳಗಡೆ ಅದು ಹೊರಗಡೆ ಬರಕ್ಕೆ ಆಗಲ್ಲ, ಅದರಿಂದ ಅದು ಮೊಟ್ಟೆನ ಬೇರೆ ಗಿಡಗಳಿಗೆ ಹೋಗಿ ಹಾಕಲ್ಲ, ಅದ್ರ ಸಂತತಿನ ಅದು ಕಂಟಿನ್ಯೂ ಮಾಡಲ್ಲ. ಇದಿಷ್ಟು ಮಾಡಬಹುದು ಸರ್. ಮತ್ತೆ ಇನ್ನೊಂದೇನಂದ್ರೆ ಫೆರಮೋನ್ ಟ್ರಾಪ್ಸ್, ಲಿಂಗಾಕರ್ಷಕ ಬಲೆಗಳಂತ ಏನ್ ಹೇಳ್ತೀವಿ ನಾವು, ಅವನು ಕೂಡ ಇಟ್ಟರೆ ಆ ದುಂಬಿಗಳು ಏನಿರ್ತಾವ ಬಂದು ಅದಕ್ಕೆ ಆಕರ್ಷಣೆ ಒಳಗಾಗುತ್ತೆ, ಅಲ್ಲಿಂದ ಬಿದ್ದಿದ್ದು ಲ್ಯೂರ್ ಅಂತ ಏನ್ ಯೂಸ್ ಮಾಡಿರ್ತೀವಲ್ಲ ಅದರಿಂದ ಅದು ಸಾಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಒಂದು 10 ಟ್ರಾಪ್ ಒಂದು ಎಕರೆಗೆ ಹಾಕೊಂಡ್ರೆ ಇದು ಕಂಟ್ರೋಲ್ ಆಗುತ್ತೆ. ಅಂದ್ರೆ ಈ ಕ್ರಾಸ್ ವೇನ್ ಟ್ರಾಪ್ ಅಂತ ನಾವು ಕರಿತೀವಿ, ಅದನ್ನ ಬಳಸ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ತೊಗಟೆಯನ್ನ ಉಜ್ಜೋದು ಅಂತ ಒಂದು ಬರುತ್ತೆ, ಅದೇ ತೊಗಟೆಯನ್ನ ನಾವು ಯಾವ್ದಾರು ಬಟ್ಟೆಲ್ಲ ಅಥವಾ ಕಾಯ್ದು ಚಗರೆ ಟೈಪ್ ಎಲ್ಲ ಇರ್ತಾವಲ್ಲ ಆ ತರದ ನಾರುಗಳು, ಅವನ್ನ ತಗೊಂಡು ನೀವು ತೊಗಟೆನ ಉಜ್ಜಿದ್ರೆ ಅದ್ರೊಳಗೆ ಮೊಟ್ಟೆಗಳು ಇಡೋದಕ್ಕೆಲ್ಲ ನೈಸ್ ಆಗ್ಬಿಡತ್ತದ. ಅದು ನೈಸ್ ಆಗೋದ್ರಿಂದ ಇದಕ್ಕೆ ಮೊಟ್ಟೆಗಳೆಲ್ಲ ಇಡೋದಿಕ್ಕೆ ಅದು ಸರಿಯಾದ ಜಾಗವಲ್ಲ. ಇದನ್ನ ಯಾವಾಗ ಮಾಡ್ಬೇಕಂದ್ರೆ ಮಾರ್ಚು ತಿಂಗಳು ಕೊನೆ ಒಳಗ್ ಮಾಡಿದ್ರೆ ಇದು ನೆಕ್ಸ್ಟ್ ಇದು ಹೊರಗಡೆ ಬಂದು ಮೊಟ್ಟೆ ಇಡೋದು ಕಡಿಮೆ ಆಗುತ್ತೆ. ಅಂದ್ರೆ ಇವು ಬಹಳ ಮುಖ್ಯವಾದ ನಿರ್ವಹಣಾ ಕ್ರಮಗಳು, ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ. ಅಂದ್ರೆ ರಾಸಾಯನಿಕವನ್ನು ಏನಾದ್ರು ಸಿಂಪಡಣೆ ಮಾಡಬಹುದಾ? ರಾಸಾಯನಿಕನು ಮಾಡಬಹುದು, ಅದರಲ್ಲಿ ಮೊದಲನೇ ಕೆಮಿಕಲ್ ಯಾವ್ದು ಅಂದ್ರೆ ಫೆಂಥೋಯೇಟ್, ಅದೊಂದು 400 ml 200 L ನೀರಿಗೆ ಹಾಕೊಂಡು ಅದ್ರ ಜೊತೆಗೆ ಅಂಟುನು ಕೂಡ ಹಾಕೊಂಡು ಸ್ಪ್ರೇ ಮಾಡ್ಬೇಕಾಗುತ್ತೆ. ಅದ್ರ ಜೊತೆ ಕಾಂಡ ಏನಿದೆ ಅದನ್ನ ಸೌರಬೇಕಾಗುತ್ತೆ, ಈ ಲೇಪನ ಅಂತ ಹೇಳ್ತೀವಲ್ಲ ಅದನ್ನ ಮಾಡಬಹುದಾಗುತ್ತೆ ರಾಸಾಯನಿಕದಿಂದ. ಆದ್ರೆ ನಾವು ಕಾರ್ಮಿಕರು ಸಿಗಲ್ಲ ಅಂತ ಹೇಳಿ ತಿಂಪರಣೆಗೆ ಹೋಗ್ತೀವಿ, ಅದ್ರ ಬದಲು ಈ ತರ ಲೇಪನ ಮಾಡಿದ್ರು ಕೂಡ ಒಳ್ಳೇದು. ಇದನ್ನ ಯಾವಾಗ ಮಾಡ್ಬೇಕಾಗುತ್ತೆ ಅಂದ್ರೆ ಅದೇ ಏಪ್ರಿಲ್ ಈ ಸ್ಟಾರ್ಟಿಂಗ್, ಯಾವಾಗ ಇವು ಬರಕಿರ್ತಾವ ದುಂಬಿಗಳು ಆ ಕಾಲದಲ್ಲಿ ಬಹಳ ಮುಖ್ಯ. ಫಿಪ್ರೋನಿಲ್ ಕೂಡ ಹಾಕ್ಬೋದು ಇದಕ್ಕೆ ಆ ಒಂದು ಕೆಮಿಕಲ್ ಅನ್ನು. ಅದ್ ಬಿಟ್ರೆ ಇನ್ನೊಂದು ಲೈಮ್ ಸುಣ್ಣ ಒಂದಿದೆ ಅಲ್ಲ, ಅದೊಂದು 10% ಸುಣ್ಣ ಒಂದು, ಅದು ಒಂದು ಬ್ಯಾರಲ್ಗೆ 20 kg ಸುಣ್ಣ ಮತ್ತೆ ಒಂದು 10 ml ಅಂಟು ಹಾಕೊಂಡು ಅದಕ್ಕೆ ಲೇಪನ ಮಾಡಬೇಕು. ಹಂಗ್ ಮಾಡೋದ್ರಿಂದ ಏನಾಗುತ್ತೆ, ಇದು 1 ವರ್ಷ ತನಕನು ಕೂಡ ಈ ಬಿಳಿ ಕಾಂಡ ಕೊರಕೆಯಿಂದ ನಿಯಂತ್ರಣ ಮಾಡಬಹುದು. ಅಂದ್ರೆ ಬಿಳಿ ಕಾಂಡ ಕೊರಕ ಅಂದ್ರೆ ದಪ್ಪನಾಗಿರುವಂತ ಮುಖ್ಯ ಕಾಂಡ ಮತ್ತೆ ಪ್ರಾಥಮಿಕ ರೆಂಬೆಗಳು ಮಾತ್ರ ಬರುವಂತ ಕೀಟ. ಜಾಸ್ತಿ ದಪ್ಪ ಆಗಿರೋ ಕಾಂಡಕ್ಕೆ ಇದು ಬಿಡೋದೇನಿದೆ ಅಲ್ಲಿಗೆ ಇದು ಬರುತ್ತೆ ಜಾಸ್ತಿ, ಮುಖ್ಯವಾದ ಕಾಂಡಕ್ಕೆ ಬರೋದು ಜಾಸ್ತಿ ಅಂತ ಹೇಳ್ಬಹುದು. ಇನ್ನೊಂದು ತಾವು ತಿಳಿಸಿದ ಮುಖ್ಯವಾದ ಕೀಟ ಪೀಡೆ ಅಂದ್ರೆ ಕಾಫಿ ಕಾಯಿ ಕೊರಕ. ಇದನ್ನ ಸಾಧಾರಣವಾಗಿ ಬೆರ್ರಿ ಬೋರರ್ ಅಂತ ನಾವು ಕರಿತೀವಿ. ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಸಾಧಾರಣವಾಗಿ ಅಂತೀರಿ? ಯಾವಾಗ ಕಾಫಿ ತುಂಬಾ ಬೆಳೆ ಎಲ್ಲ ಆಗಿ ನೇನೋ ಕುಯ್ಯಬೇಕು ಅಂತ ಇರುತ್ತೆ ನೋಡ್ರಿ, ಆ ತಿಂಗಳಲ್ಲಿ ಇದು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ ಕಾಯಿ ಬಲ್ತಾಗ. ವೈಜ್ಞಾನಿಕವಾಗಿ ಹೈಪೋಥೆನಮಸ್ ಹಂಪಿ ಅಂತಾನು ಕರೀತಾರ. ಇದು ಕೂಡ ನಮ್ಗೆ ಕೋಲಿಯೋಪ್ಟ್ರ ಆ ಜಾತಿಗೆ ಸೇರಿರೋಂತ ದುಂಬಿ, ಇದು ದುಂಬಿ ಜಾತಿಗೆ ಸೇರಿರೋದೆ. ಇದು ಏನಂದ್ರೆ ಮೊದಲನೇ ಸಲ ನಮಗೆ ಕರ್ನಾಟಕದಲ್ಲಿ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ 1991 ಕಾಣುತ್ತೆ. ಅದೇನಾಗುತ್ತೆ ಅಂದ್ರೆ ಇದು ಕಾಫಿ ಕೊರಕ, ಹೆಸರು ಹೇಳಿದಂಗೆ ಕಾಫಿದು ಕಾಯಿಗಳು ಅದನ್ನ ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾವ. ಅಂದ್ರೆ ಬೇಳೆ ಒಂದ್ ರೀತಿ ದಪ್ಪಾದಾಗ ಇದು ಕೊರೆಯುತ್ತೆ, ಬಲ್ತಾಗ ನಾವ್ ಇನ್ನೇನೋ ಕುಯ್ಬೇಕು ಅನ್ನೋ ಟೈಮಲ್ಲಿ ಇದು ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಕಾಯಿಗೆನೆ ತೊಂದರೆ ಕೊಡೋದು, ಬೇಳೆನೆಲ್ಲ ತಿಂದಾಕ್ಬಿಡುತ್ತೆ. ಇಲ್ಲ ಸರ್, ಇದು ಹೆಂಗ ಹಾನಿ ಮಾಡುತ್ತೆ ಅಂದ್ರೆ ಕಾಯಿ ಕೊರಕ ಏನ್ ದುಂಬಿ ಇದೆ ಅದು ಹೋಗ್ಬಿಟ್ಟು ಕಾಯಿಗಳೆಲ್ಲ ಏನಿದಾವ ಅದರಲ್ಲಿ ಒಂದು ತೂತ್ ಮಾಡ್ಕೊಳ್ಳ ಕಾಯಲ್ಲಿ ನೋಡಬಹುದು, ಆ ತೊಟ್ಟೇನಿರುತ್ತೆ ಅಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತೆ, ಆ ರಂಧ್ರದ ಮೂಲಕ ಒಳಗೋಗುತ್ತೆ. ಒಳಗೋಗಿ ಒಳಗಡೆದೆಲ್ಲ ಏನೇನು ಕಂಟೆಂಟ್ ಇದೆ ಅದೇ ನೀವೇನು ಹೇಳಿದ್ರಿ ಬೀನು ಅದೆಲ್ಲ ಎಲ್ಲ ತಿಂದು ಪುಡಿ ಪುಡಿ ಪುಡಿ ಮಾಡಿಬಿಡುತ್ತೆ. ನಾವು ಆ ರಂಧ್ರದಿಂದ ಹೊರಗಡೆ ಇದ್ರ ಹಿಕ್ಕೆಗಳು ಅಥವಾ ಪುಡಿಗಳು ಎಲ್ಲಾನು ನೋಡ್ಬೋದು. ಹಂಗಿದ್ದಾಗ ಇಡೀ ಕಾಯಿಗಳನ್ನೆಲ್ಲ ಹಂಗೆ ತಿನ್ಕೊಂತ ಹೋಗುತ್ತೆ, ಇಡೀ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಡೀ ಗಿಡದ್ದು ಹಾನಿ ಒಳಗಾಗುತ್ತೆ. ಅಂದ್ರೆ ಇದು ನಷ್ಟದ ಪ್ರಮಾಣ ಬಹಳ ಹೆಚ್ಚು ಅಂತ ಹೇಳ್ಬೋದು. ಹೌದೌದು, ಕಾಫಿ ಕೊರಕ ಅಂದ್ರೆ ಇದು ನಷ್ಟ 30-80% ತನಕ ಬರುತ್ತೆ. ಒಂದ್ಸಲ ಬಂದಿದೆ ಅಂದ್ರೆ ಎಲ್ಲಾ ಕಡೆನು ಇದು ಹರಡಿ ಕಾಫಿ ಕಾಯಿ ಕೊರಕದ. ಮತ್ತೆ ನಮಗೆ ಗೊತ್ತಿರಂಗೆ ಕಾಫಿ ಕಾಯಿ ಕೊರಕ ಕಾಯಿಗಳ ಮೇಲೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಅದು ನಮಗೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇದು ಪ್ರಮುಖವಾದ ಕೀಟ ಅಂತಾನು ಕೂಡ ಹೇಳ್ಬೋದು. ಇದರಿಂದ ಕಾಯಿ ಬಂದಿರೋದು ಕೂಡ ಲಾಸ್ಗೆ ಆಗುತ್ತೆ. ಅದರಿಂದ ಬಹಳ ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ. ಹೌದು, ಈ ಕಾಫಿ ಕಾಯಿ ಕೊರಕದ ವಿರುದ್ಧ ಹೇಗೆ ಮುಂಜಾಗ್ರತೆ ವಹಿಸಬೇಕಾಗತ್ತೆ, ತಡೆಗಟ್ಟಬೇಕಾಗತ್ತೆ ಅಂತೀರಿ? ಈ ಕಾಫಿ ಕಾಯಿ ಕೊರಕ ಬರದ ಹಾಗೆ ಹೇಗೆ ನೋಡ್ಕೋಬೇಕಾಗತ್ತೆ ಅಂತೀರಿ? ಕಾಫಿ ಕಾಯಿ ಕೊರಕ ಬರ್ದಾರಾಗಿ ಹೇಗೆ ನೋಡ್ಕೋಬೇಕಂದ್ರೆ ಯಾವ್ದ್ರಿಂದ ಇದು ಹರಡುತ್ತೆ ಅಂದ್ರೆ ಹಿಂದಿಂದು ನಾವು ಯಾವ್ದು ಸೀಸನ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕಾಯಿಗಳನ್ನ ಗಿಡದಲ್ಲೇ ಬಿಟ್ಬಿಟ್ರೆ ಅಥವಾ ಕೆಳಗಡೆ ಬಿದ್ದಿದ್ರೆ ಮತ್ತೆ ಅದರಲ್ಲೇ ಇವು ಮರಿಗಳು ಇಟ್ಕೊಂಡು ಮೊಟ್ಟೆ ಇಟ್ಕೊಂಡು ಹೊವೆ ದುಂಬಿ ಆಗಿ ಅವು ನೆಕ್ಸ್ಟ್ ಈ ಬೆಳೆಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅದಕ್ಕೆ ಸ್ಪ್ರೆಡ್ ಆಗೋದ್ರಿಂದ ಅಂತ ಕಾಯಿಗಳನ್ನೆಲ್ಲ ತೆಗೆದು ಹಾಕ್ಬೇಕು ಫಸ್ಟ್, ಅವನ್ನೆಲ್ಲಾನು ನಾಶ ಮಾಡ್ಬೇಕು. ಮತ್ತೆ ಕೆಳಗಡೆ ಏನೇನ್ ಬಿದ್ದಿದೆ ಅವನ್ನೆಲ್ಲ ತೆಗೆದು ನಾಶ ಮಾಡ್ಬೇಕು ಒಂದು. ಆಮೇಲೆ ಇದಕ್ಕಿಂತ ಮುಂಚೆ ನೀವು ಆತರ ಕೀಳ್ಬೇಕಂತ ಇದ್ದಾಗ ಕೆಳಗಡೆ ಒಂದ್ ಏನಾದ್ರು ಮ್ಯಾಟ್ ತರ ಹಾಕೊಂಡು ಏನಾರು ಹಾಕೊಂಡು ಅದ್ರ ಮೇಲೆ ಕೀಳೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವು ಬಿದ್ದಿದ್ದೆಲ್ಲ ಮತ್ತೆ ನೀವು ಅಲ್ಲೇ ಹಾಕೋಬಹುದು, ಅಲ್ಲೇ ಆರಿಸ್ಕೊಂಡು ನಾವು ಅವನ್ನು ಕೂಡ ಮಾರಾಟ ಮಾಡಬಹುದು. ಹೌದು, ಹಿಂಗೆ ಮಾಡಬಹುದು. ಆಮೇಲೆ ಈ ಕಾಯಿಗಳನ್ನ ಒಣಗಾಕಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರಿಗೆ ಹಾಕಿ 1-2 ನಿಮಿಷ ಹಾಕಿ ಆಮೇಲೆ ಒಣಗಿಸಾಗಿದ್ರೆ ಅದು ಒಳಗಡೆ ಏನಿದೆ ಅದು ಹುಳಗಳ ಕೂಡ ಸಾಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈಗ ಸಂಗ್ರಹಣೆ ಮಾಡಕ್ಕಿರುತ್ತೆ, ಕೆಲವಕ್ಕೆ ರೋಗ ಬಾಧೆ ಆಗಿರುತ್ತೆ ಇವು ಕೀಡಪದ್ದಿಗಳು, ಕೆಲವಕ್ಕೆ ಆಗಿರಲ್ಲ. ಮತ್ತೆ ಎಲ್ಲಾನು ಜೊತೆಗೆ ಸೇರಿ ಮಾಡಿದ್ರೆ ಎಲ್ಲಾ ಕಡೆನು ಬಂದ್ಬಿಡ, ಅದ್ರ ಬದಲು ಇದನ್ನ ಬೇರೆ ಕಡೆ ಇದನ್ನ ಬೇರೆ ಕಡೆ ಸಂಗ್ರಹಿಸಬೇಕಾಗುತ್ತೆ. ಮತ್ತೆ ಈ ಟ್ರಾಪ್ಸ್ ಗಳಂತ ಹೇಳದ್ವಲ್ಲ ಆಗ್ಲಿ, ಬಲೆಗಳು, ಲಿಂಗಾರ್ಷಕ ಬಲೆಗಳು, ಮೋಹಕ ಬಲೆಗಳು ಏನಿದಾವೆ ಅವನು ಕೂಡ ಇವನ್ನ ಇಟ್ಕೋಬೇಕಾಗುತ್ತೆ. ಒಂದ್ 10 ಟ್ರಾಪ್ 1 ಎಕರೆಗೆ ಏನಾಗಿ ಅದನ್ನ ಬ್ರೋಕೋ ಟ್ರಾಪ್ಸ್ ಅಂತ ಕೂಡ ಕರೀತಾರ. ಅವಲ್ಲೆಲ್ಲ ಸಿಗ್ಬೋದು, ಕಾಫಿ ಬೋರ್ಡ್ ಅಲ್ಲೆಲ್ಲ ಸಿಗುತ್ತೆ. ಮತ್ತೆ ಆಮೇಲೆ ನಾವು ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ತೇವಾಂಶ ಏನಿದೆ ಅದನ್ನ ನೋಡ್ಕೊಂಡು ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡ್ಬೇಕಾಗುತ್ತೆ. ಜಾಸ್ತಿ ಏನಾದ್ರು ತೇವಾಂಶ ಇತ್ತಂದ್ರೆ ಇದು ಮತ್ತೆ ಕೀಟ ಬರುತ್ತೆ. ಅಂದ್ರೆ ಸರಿಯಾದ ಒಂದು ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಬೇಕಾಗತ್ತೆ ಕಾಫಿಯ ಬೀಜಗಳನ್ನ ಮತ್ತೆ ಈ ಕಾಯಿಗಳನ್ನ. ಹೌದೌದು, ಮತ್ತೆ ಯಾವುದೇ ಹಣ್ಣುಗಳು ಗಿಡದಲ್ಲಿ ಉಳಿಯದ ಹಾಗೆ ನಾವು ಕೊಯ್ಲು ಮಾಡಬೇಕಾಗತ್ತೆ, ಅದು ಬಹಳ ಮುಖ್ಯ. ಅಲ್ಲಿ ಉಳ್ಕೊಂಡ್ರೆ ಅಂದ್ರೆ ಅದರಿಂದ ಅದು ಬರ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ರಾಸಾಯನಿಕ ವಿಧಾನಗಳು ಏನಾದರೂ ಬಳಸ್ಕೋಬಹುದಾ? ಅದೇ ಸರ್, ಅದು ಕಾಮನ್ ಆಗಿ ಇದು ಮೆಲಾತಿಯನ್ನ ಇದು ಪೌಡರ್ ಇದು ಅಥವಾ ಕೆಮಿಕಲ್ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಲ್ಲ ಅದನ್ನ 2 ml ಅದು 1 ಲೀಟರ್ ಹಾಕೊಂಡು ಸಿಂಪರಣೆ ಒಂದು ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಲೋರೋಪೈರಿಪಸ್ ಅನ್ನು ಕೂಡ ಇದಕ್ಕೆ ಬಳಸ್ಕೋಬಹುದು. ಫೆಂಥೋಯೇಟನ್ನು ಬಳಸಬಹುದು. ಹಾ, ಫೆಂಥೋಯೇಟನ್ನು ಕೂಡ ಬಳಸ್ಕೋಬಹುದು ಆಗ್ಲೇ ಹೇಳಿದಂಗೆ. ಆಮೇಲೆ ಈ ಜೈವಿಕ ಬಂದ್ರೆ ಈ ಬೇವೇರಿಗೆ ಬ್ಯಾಸಿಯನ ಅಂತ ಒಂದಿದೆಯಲ್ಲ, ಅದನ್ನು ಕೂಡ 1 kg 200 liter ನೀರಿಗೆ ಹಾಕೊಂಡು ಇದನ್ನು ಕೂಡ ಬಳಸಬಹುದು. ಶಿಲೀಂಧ್ರ ಬಳಸಬೇಕು ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇರಬೇಕು. ತೇವಾಂಶ ಇರಬೇಕು ಅಂದ್ರೆ ಸಾಧಾರಣವಾಗಿ ನಾವು ಮಳೆಗಾಲದಲ್ಲಿ ಮಾಡೋದು ಒಳ್ಳೇದು ಅಂತೀರಿ. ಇದನ್ನ ಜುಲೈಯಿಂದ ಅಕ್ಟೋಬರ್ ಒಳಗೆ ಮಳೆಗಾಲದಲ್ಲಿ ಆ ಟೈಮಲ್ಲಿ ಮಾಡಬೇಕು. ಒಂದ್ ರೀತಿ ರೋಗ ಉಂಟು ಮಾಡುತ್ತೆ ಕೀಟಗಳಿಗೆ, ಅದು ಬೇವೇರಿಯ ಬೇಸಿಯನ್ ಆ ರೀತಿ ನಿಯಂತ್ರಣ ಮಾಡುತ್ತೆ ಅದು. ಹೌದು. ಮತ್ತೆ ಒಂದ್ ವೇಳೆ ನಿಯಂತ್ರಣ ಸರಿ ಸಿಗ್ಲಿಲ್ಲ ಅಂದ್ರೆ ಪೆಂಥೋಯೇಟ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬಹುದು. ಆದ್ರೆ ಒಂದು ಕಾಯಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ಕೀಟನಾಶಕ ಸಿಂಪಡಣೆ ಮಾಡಿರು ಅಷ್ಟು ಮುಂಜಾಗ್ರತೆ ಕ್ರಮಗಳು ಏನೇನಿದಾವ ಇವನ್ನ ಮಾಡ್ಕೊಳ್ಳೋದು, ಕಾಯಿಗಳನ್ನ ಅಲ್ಲೇ ಬಿಡಬಾರ್ದು, ಮತ್ತೆ ಟ್ರಾಪ್ಸ್ ಗಳನ್ನ ಇಟ್ಕೊಂಡು ನಾವು ಅಟ್ರಾಕ್ಟ್ ಮಾಡ್ಕೋಬೇಕು. ಬವೇರಿಯಾ ಬ್ಯಾಸಿಯಾನ ಸಿಂಪಡಣೆ ಒಳ್ಳೆ ಕ್ರಮ ಅಂತ ಹೇಳ್ಬೋದು. ಅದು ಜೈವಿಕ ಇರೋದ್ರಿಂದ ಅದನ್ನು ಕೂಡ ಇದಾಗುತ್ತೆ. ಅಂದ್ರೆ ಬ್ರೋಕಾ ಬಲೆಗಳನ್ನ ನಾವು ಹಣ್ಣುಗಳನ್ನ ಒಣಗಿಸೋ ಕಣದ ಸುತ್ತ ಉಗ್ರಾಣದಲ್ಲೂ ಕೂಡ ಬಳಸ್ಕೋಬಹುದು. ಅದು ಹಾವಳಿ ಏನಾದ್ರು ಇದ್ರೆ ಅದು ಕೂಡ ಆಕರ್ಷಣೆಗೆ ಒಳಗಾಗುತ್ತೆ. ಮತ್ ನೀವು ಬೇಕಾದ್ರೆ ಬೇವಿಂದು ಇದು ಬರುತ್ತಲ್ಲ ಕಷಾಯ, ಅವನು ಕೂಡ ನೀವು 5% ಅಲ್ಲಿ ಸಿಂಪಡಣೆ ಮಾಡಬಹುದು. ಅದನ್ನು ಕೂಡ ಹಾಕೋಬಹುದು. ಕೀಟನಾಶಕದ ಉಳಿಕೆ ಅಂಶ ಕಡಿಮೆ ಆಗುತ್ತೆ ಅವಾಗ. ಅದು ಒಂದು ಮುಖ್ಯವಾದ ಕ್ರಮ. ಅದು ಅಲ್ಲದೆ ಕೆಲವರು ಜೈವಿಕ ಹೋಗ್ತಿರ್ತಾರಲ್ಲ, ಹೌದೌದು, ಅದ್ರ ಬದಲು ಇದು. ಮತ್ತೆ ಸಂಗ್ರಹಣೆ ಮಾಡ್ಬೇಕಾದ್ರೆ ಹೊಸ ಗೋಣಿ ಚೀಲಗಳನ್ನ ಉಪಯೋಗ ಬಳಸಬೇಕು. ಹಳೆದನ್ನೇ ಮಾಡಿದ್ರೆ ಅದು ಕ್ಯಾರಿ ಆಗ್ತಾ ಹೋಗುತ್ತೆ, ಮುಂದೆ ಮುಂದೆ ಬರ್ತಾ ಇರುತ್ತೆ, ಮತ್ತೆ ಅದರಿಂದ ಅದು ಹರಡುತ್ತೆ. ಹಿಂದಿನ ಸರಿ ನಾವು ಬಳಸಿದ ಗೋಣಿ ಚೀಲ ಬಳಸಿದ್ರೆ, ಹೌದು ಸರ್, ಆ ಗೋಣಿ ಚೀಲಗಳ ಮೂಲಕನೇ ಕೀಟ ಹರಡುತ್ತೆ. ಹೌದೌದೌದು. ಇದು ಮುಖ್ಯವಾಗಿ ಕಾಫಿ ಕಾಯಿ ಕೊರಕ ಅಥವಾ ಬೆರಿಬೋರರ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನೊಂದು ರೆಂಬೆ ಕೊರಕ ಅಂತ ಅಂದ್ರೆ ಅಂದ್ರೆ ಸಣ್ಣ ರೆಂಬೆಗಳಿಗೆ ಕೂಡ ನಾವು ತೂತುಗಳನ್ನ ಕಾಣ್ತಾ ಇರ್ತೀವಿ. ಇದನ್ನ ತಾವು ತಿಳಿಸಿದಾಗ ರೆಂಬೆ ಕೊರಕ ಅಥವಾ ಶಾರ್ಟ್ ಹೋಲ್ ಬೋರರ್ ಅಂತ ಹೇಳ್ಬೋದು. ರೆಕ್ಕೆ ಬೋರರ್, ರೆಕ್ಕೆ ಬೋರರ್ ನಮ್ಮ ರೈತರ ಭಾಷೆಯಲ್ಲಿ. ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂದ್ರೆ, ಇದು ನಾವು ಸಣ್ಣ ರಂಧ್ರ ಕೊರಕ ಅಥವಾ ರಂಧ್ರ ಕೊರಕ ಅಂತ ಹೇಳ್ತೀವಿ. ಇದು ಅರೇಬಿಕದಲ್ಲಿ ಜಾಸ್ತಿ ಬರುತ್ತೆ, ಅರೇಬಿಕದಲ್ಲಿ ಜಾಸ್ತಿ ಬರುತ್ತೆ. ಇದು ವೈಜ್ಞಾನಿಕ ಹೆಸರು ಸೈಲೋಸಾಂಡ್ರಸ್ ಕ್ಯಾಂಪ್ರಕ್ಟಸ್ ಅಂತ ಹೇಳಿ ಬರುತ್ತೆ. ಇದು ಹೆಂಗೆ ಅಂದ್ರೆ ತೂತ್ ಮಾಡ್ಕೊಳತ್ತೆ. ಯಾವ್ಯಾವ್ದು ಸಣ್ಣ ಸಣ್ಣ ರೆಂಬೆಗಳು ಇರ್ತಾವ, ಈ ಮೇನ್ ಬಿಡೋದಕ್ಕಿಂತ ಸಣ್ಣ ಸಣ್ಣ ರೆಂಬೆಗಳೇನಿರುತ್ತೆ ಅಲ್ಲಿ ತೂತ್ ಮಾಡಿ ಒಳಗೋಗುತ್ತೆ. ಒಳಗೋಗಿ ಮತ್ತೆ ಅಲ್ಲಿದ ಏನೇನಿದೆ ಆ ಸುರಂಗ ಮಾಡ್ಕೊಂಡು ಅಲ್ಲಿ ಕಂಟೆಂಟ್ ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಆ ಸಣ್ಣ ಸಣ್ಣ ರೆಂಬೆ ಮೇಳಗಳ ಸಣ್ಣ ಸಣ್ಣ ರಂಧ್ರಗಳನ್ನ ನೋಡ್ತೀವಿ, ಅದು ಬರೋದು ಈ ಸಣ್ಣ ರಂಧ್ರ ಕೊರಕದಿಂದನೆ. ಏನು ಹಾನಿ ಆಗುತ್ತೆ ಅಂತಾರೆ ನಮ್ಮ ಗಿಡಗಳಿಗೆ ಇದರಿಂದ? ಇದು ಕಾಂಡದ ಮೇಲೆಲ್ಲ ಹೋಗಿ ಕೂತ್ಕೊಂಡು ಅದರಲ್ಲಿ ತೂತ್ ಮಾಡ್ಕೊಂಡು ಅದ್ರ ಒಳಗಡೆ ಕಂಟೆಂಟ್ ಎಲ್ಲ ತಿನ್ನೋದ್ರಿಂದ ನಮ್ದು ಇಡೀ ಗಿಡ ಏನಾಗುತ್ತೆ ಹಳದಿ ಕಲರ್ ಆಗುತ್ತೆ. ಓಹೋ, ಎಲೆಗಳೆಲ್ಲ. ಯಾವೇ ನೀವು ಗೊಬ್ಬರ ಹಾಕಿ ಅಥವಾ ಯಾವುದೇ ಒಂದು ಪೋಷಕಾಂಶ ಕೊಟ್ಟರು ಅದು ಯಾವ್ದು ಮೇಲ್ಗಡೆ ನಮಗ್ ಗೊತ್ತಿರಂಗ್ ಗಿಡದಲ್ಲಿ ಎರಡು ತರ ಇರುತ್ತಲ್ಲ, ಎಲ್ಲ ಹೀರ್ಕೋಬೇಕು. ಇದೆಲ್ಲ ಒಳಗಡೆ ಕಂಟೆಂಟನ್ನೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರಿಂದ ಮೇಲ್ಗಡೆ ಹೋಗಲ್ಲ, ಎಲ್ಲ ತಿಂದು ಇಡೀ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ರಂಬೆ ಕೊರಕದ ನಿರ್ವಹಣೆ ಹೇಗೆ ಅಂತೀರಿ? ರೋಬಸ್ಟ್ ಎಲ್ಲ ಇತ್ತಂದ್ರೆ ಜಾಸ್ತಿನೇ ನೆರಳಾಗುತ್ತೆ, ಅದು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು, ಕಡಿಮೆ ಇರಂಗೆ ಸ್ವಲ್ಪ ಹಂಗೆ ನೋಡ್ಕೊಂಡ್ಬೇಕು. ತೇವಾಂಶ ಜಾಸ್ತಿ ಬೇಡ ಇದಕ್ಕೆ, ಹಂಗಿರುತ್ತೆ. ಅದೇ ಬಿಳಿ ಕಾಂಡ ಕೊರಕಕ್ಕೆ ಬಂದ್ರೆ ಅದಕ್ಕೆ ಬಿಸಿಲು ಜಾಸ್ತಿ ಬೇಕಾಗತ್ತೆ. ಇದೇನಾಗುತ್ತೆ, ತೇವಾಂಶ ಜಾಸ್ತಿ ಬೇಕು. ಅದಕ್ಕೆ ನಾವು ತೇವಾಂಶ ಎಲ್ಲೆಲ್ಲಿ ಜಾಸ್ತಿ ಸಿಗುವಂತ ಪ್ಲೇಸ್ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ತೆಳುವಾದ ನೆರಳನ್ನ ಒದಗಿಸ್ಬೇಕಾಗುತ್ತೆ, ಮತ್ತೆ ಈ ನೀರೆಲ್ಲ ಬಸಿದು ಹೋಗ್ಬೇಕು. ಯಾವುದೇ ಫೀಲ್ಡ್ ಅಲ್ಲಿ ನೀರು ನಿಂತ್ಕೋಬಾರ್ದು. ಮಾರ್ಚ್ ಏಪ್ರಿಲ್ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ಈ ಟೈಮಲ್ಲಿ ಈ ಯಾವ್ಯಾವ್ದು ನಮಗೆ ಹಾನಿ ಒಳಗಾಗಿದೆ ಅಂತ ಗಿಡಗಳು ಗೊತ್ತಾ ಇದ್ರೆ ಆ ಟೊಂಗೆಗಳು ಅವನ್ನೆಲ್ಲ ಕತ್ತರಿಸಬೇಕು, ನಾಶಪಡಿಸಬೇಕಾಗುತ್ತೆ. ಇದಕ್ಕೂ ಏನಾದ್ರೂ ರಾಸಾಯನಿಕ ಬಳಸ್ಕೋಬಹುದಾ ಸಿಂಪಡಣೆಗೆ? ರಾಸಾಯನಿಕ ಬಳಸಬಹುದು ಸರ್. ಆಗ್ಲೇ ಹೇಳಿದ್ರೆ ನೀವು ಫೆಂಥೋಯೇಟ್ ಕೊಂಬೆಗಳು ಏನು ಇದು ಮಾಡ್ತೀರಾ ನೀವು ಆ ಟೈಮಲ್ಲಿ ಇದನ್ನ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಲೇಪನನ್ನು ಕೂಡ ಮಾಡಬಹುದು, ಸಿಂಪಡಣೆ ಕೂಡ ಮಾಡಬಹುದು. ಅದ್ರ ಜೊತೆಗೆ ನೀವು ಬೇವಿನ ಕಷಾಯಗಳು ಇವನ್ನು ಕೂಡ ಹೋಗ್ಬೋದು. 5% ಏನಿದೆ ಅದನ್ನ ಮಾಡಬಹುದು. ಇನ್ನೊಂದು ತಿನ್ನುವಂತ ಕೀಟ ಅಂತಂದ್ರೆ ಕಂಬಳಿ ಹುಳು. ಸಾಧಾರಣವಾಗಿ ಯಾವಾಗ ಕಂಡುಬರುತ್ತೆ ಇದು? ಕಂಬಳಿ ಹುಳು ಬಿಸಿಲು ಟೈಮಲ್ಲೇನೆ ಬರುತ್ತೆ ಸರ್. ಮಳೆ ಕಡಿಮೆ ಆದ್ಮೇಲೆ ಬಿಸಿಲು ಆತರ ಟೈಮಲ್ಲಿ ಬರುತ್ತೆ. ಈ ಕಂಬಳಿ ಹುಳಗಳು ಹೆಂಗೆ ಅಂದ್ರೆ ನಮಗ್ ಗೊತ್ತಿರಂಗೆ ಎಲೆಗಳನ್ನ ತಿನ್ನಂತದ್ದು. ಅದು ಒಂದು ವೈಜ್ಞಾನಿಕ ಹೆಸರು ಏನ್ ಬಂದ್ರೆ ಯುಪ್ಟರೇಟ ಕೆನಾರಿಕಾ ಅಂತ ಹೇಳಿ, ಇದೇನು ಪತಂಗ ಜಾತಿಗೆ ಸೇರುತ್ತೆ, ಲೆಪಿಡೋಪ್ಟ್ರ. ಇದು ಏನ್ ಮಾಡುತ್ತೆ ಅಂದ್ರೆ ಮೊಟ್ಟೆಗಳು ಎಲೆಗಳ ಮೇಲೆಲ್ಲ ಇಡೋದಿಕ್ ಸ್ಟಾರ್ಟ್ ಮಾಡುತ್ತೆ. ಎಲೆಗಳ ಮೇಲೆಲ್ಲ ಹಿಟ್ಟಾಗಿ ಏನಾಗುತ್ತೆ, ಒಂದು ಟೈಮ್ ಬಂದಾಗ ಅದು ಮತ್ತೆ ಮರಿ ಹುಳಗಳಾಗುತ್ತೆ. ಇವೇನಂದ್ರೆ ಗುಂಪು ಗುಂಪಲ್ಲಿ ಇಡುತ್ತೆ, ಗುಂಪು ಗುಂಪಲ್ಲಿ ಇಟ್ಟಾಗ ಜಾಸ್ತಿ ಮರಿ ಹುಳಗಳು ಬರುತ್ತೆ, ಅವೆಲ್ಲ ಸೇರ್ಕೊಂಡು ಎಲ್ಲ ತಿನ್ನೋದಕ್ಕೆ ಎಲೆ ಎಲ್ಲ ತಿನ್ಕೊಂಡು ಅದೊಂದು ರೇಷ್ಮೆ ತರ ಕೆಳಗಡೆ ಒಂದು ಲೇಯರ್ನು ಮಾಡ್ಕೊಳುತ್ತೆ. ಅವಾಗ ಏನಾಗುತ್ತೆ, ಯಾವುದೇ ರೀತಿ ಎಲೆಗಳೇ ಇಲ್ಲ ಅಂದಾಗ ಗಿಡಗಳು ಉಳಿಯೋದೇ ಇಲ್ಲ, ಮತ್ತೆ ಈ ಕಾಯಿ ಕಚ್ಚೋದು ಕೂಡ ಕಡಿಮೆ ಆಗ್ಬಿಡುತ್ತೆ. ಹಾ, ಎಲೆಗಳಿಲ್ಲ ಅಂದಾಗ ಅದಕ್ಕೆ ದ್ಯುತಿ ಸಂಶೋಧನೆ ಅದರಿಂದನೇ ಆಗೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ನಿಯಂತ್ರಣ ಹೇಗೆ ಅಂತಿದೆ ಇದರದು? ಬಾಧಿತ ಹುಳಗಳು ಇಂದ ಗಿಡಗಳ ಭಾಗಗಳು ಹಾನಿ ಒಳಗಾಗಿದಾವೆ ಅಂದ್ರೆ ಅಂತ ಗಿಡಗಳನ್ನೆಲ್ಲ ಕಿತ್ತಾಕ್ಬೇಕು, ಕಿತ್ತಾಕಿ ಅವನ್ನ ಸುಡ್ಬೇಕಾಗುತ್ತೆ. ಮತ್ತ ಇವೇನಂದ್ರೆ ಇವು ಕೋಶಗಳೇನಿರ್ತಾವ ಇವು ಮಣ್ಣೊಳಗಿರ್ತಾವ, ಮಣ್ಣೊಳಗಿರೋದ್ರಿಂದ ಅದಕ್ಕೆ ಮಣ್ಣೆಲ್ಲ ಒಂದ್ ಸ್ವಲ್ಪ ಸಡಿಲ ಸಡಿಲ ಮಾಡ್ಬೇಕಾಗುತ್ತೆ, ಅದರಿಂದ ಕೋಶಗಳನ್ನ ಕೂಡ ಸ್ವಲ್ಪ ಸಾಯಿಸ್ಬೇಕು. ಮಣ್ಣಲ್ಲಿ ಏನ್ ಉಳಿದಿರ್ತಾವ ಅವನ್ನ, ಅದ್ರ ಜೊತೆಗೆ ಬಲೆಗಳನ್ನ ಹಾಕ್ಬೋದು ನಾವು. ಇದಕ್ಕೆ ಬೆಳಕಿನ ಬಲೆಗಳು, ಬೆಳಕಿನ ಬಲೆಗಳನ್ನ ಹಾಕಿದ್ರೆ ಈ ಪತಂಗಗಳೇನಿದಾವ ಅವನ್ನ ಹಿಡಿದು ಸಾಯಿಸ್ತಾವ. ಇದಿಷ್ಟು ಮುಂಜಾಗ್ರತೆ ಕ್ರಮಗಳು ಏನ್ ಬೇಕು ಅದನ್ನ ಮಾಡ್ಕೋಬಹುದು. ಅದು ಬಿಟ್ರೆ ಮತ್ತೆ ಇನ್ನು ರಾಸಾಯನಿಕನ ಸಿಂಪಡಣೆ ಮಾಡಬಹುದು, ಹೋಗ್ಬಹುದು ಸರ್. ಯಾವ ರಾಸಾಯನಿಕ ಬಳಸ್ಕೋಬಹುದು ಅಂತೀರಿ? ಈ ಮೆಲಾಥಿಯನ್ ಅಂತ ಇದೆಯಲ್ಲ ಸರ್, ಆ ಪೌಡರ್ನು ಮಾಡಬಹುದು. ಅದು ಶೇಕಡಾ ಇದರ ಪುಡಿನೂ ಸಿಗುತ್ತೆ. ಹಾ, ಶೇಕಡಾನು ಸಿಗುತ್ತೆ, ಕ್ವಿಡ್ ಇದ್ರಲ್ಲೂ ಶೇಕಡಾ 50 ಇಸಿ ಒಂದು ದ್ರವ ರೂಪದ ಕೀಟನಾಶಕನು ಕೂಡ ಸಿಗುತ್ತೆ, ಅದನ್ನ ಬಳಸ್ಕೋಬಹುದು ನಾವು. ಹೌದೌದು ಸರ್. ಇನ್ನ ರಸ ಹೀರುವಂತ ಕೀಟಗಳಿಗೆ ಬಂದ್ರೆ ಈ ಬಿಳಿ ಹಿಟ್ಟಿನ ತಿಗಣೆ ಅಂತ ಹೇಳಿದ್ರಿ, ಮೀಲಿ ಬಗ್ ಅಂತ, ಯಾವ್ಯಾವ ಭಾಗಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ? ಇದು ಹಿಟ್ಟು ತಿಗಣೆ ಬಂದು ಮಿಲಿ ಬಗ್ಸ್ ಅಂತ ಹೇಳಿ, ಅದು ಪ್ಲಾನೋಕಾಕಸ್ ಸೊಲನಾಪ್ಸಿಸ್ ಅಂತ. ಹಿಟ್ಟು ತಿಗಣೆಯಲ್ಲಿ ಎರಡು ತರನು ನೋಡ್ತೀವಿ, ಒಂದು ಬಿಳಿನೂ ಇರುತ್ತೆ, ಒಂದು ಹಳದಿ ಕಲರ್ ಇರುತ್ತೆ. ಅದ್ರಲ್ಲಿ ಹೆಂಗಂದ್ರೆ ಕೆಲವು ಬೇರನ್ನು ಕೂಡ ತಿನ್ನುತ್ತವ, ಅದು ಬಿಟ್ರೆ ಕಾಂಡ, ಎಲೆ, ಕಾಯಿ, ರೆಂಬೆ, ಕೊಂಬೆ ಏನೇನಿದೆ ಎಲ್ಲದಕ್ಕೂ ಇದು ಹೋಗಿ ಕೂತ್ಕೊಳ್ಳುತ್ತೆ, ಅಲ್ಲೇ ಇರುತ್ತೆ. ಅಲ್ಲೇ ಏನಾಗುತ್ತೆ, ಅಲ್ಲಿಂದ ರಸ ಇರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದೊಂದು ಗಿಡದನ್ನು ಕೂಡ ರಸ ಇರೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಇದು ಒಂದು ಸಿಹಿ ಅಂಟಿನ ದ್ರಾವಣ ಅಂತ ಏನ್ ಹೇಳ್ತಿದ್ ದ್ರವ ಅದನ್ನ ಸ್ರವಿಸುತ್ತದೆ. ಈ ತರ ಬಿಡೋದ್ರಿಂದ ಅಲ್ಲೇನಾಗುತ್ತೆ, ಬೂ ಸ್ಟ್ರೇನ್ ಬರುತ್ತಲ್ಲ, ಬ್ಲಾಕ್ ಕಲರ್ ಸೂತಿ ಮೋಲ್ಡ್ ಅಂತ ಏನ್ ಹೇಳ್ತೀವಿ ಅದು ಆಗುತ್ತೆ. ಆಗ ಎಲೆ ಎಲ್ಲ ಏನಾಗುತ್ತೆ, ಕಪ್ಪಗಾಗುತ್ತೆ. ಕಪ್ಪಗಾದ್ಮೇಲೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತೆ, ಎಲೆಗಳು ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಡೀ ಗಿಡ ಕುಂಠಿತ ಒಳಗಾಗುತ್ತೆ. ಮತ್ತೆ ನಿರ್ವಹಣೆ ಹೇಗೆ ಅಂತೀರ? ಬಿಳಿ ಹಿಟ್ಟಿನ ತಿಗಣೆ ಅಥವಾ ಮಿಲಿ ಬಗ್ ನಿರ್ವಹಣೆ, ನಿರ್ವಹಣೆ ಬಂದ್ಬಿಟ್ಟು ಇದು ಯಾವ್ಯಾವ್ದು ಬಾಧಿತ ಇದಾಗಿರುತ್ತೆ ಅಂತದನ್ನೆಲ್ಲ ನಾವು ಕೂಡ ಗಿಡಗಳನ್ನ ಕಿತ್ತಾಕ್ಬೇಕು, ಎಲೆ ಇರ್ಬೋದು, ಹೂವು ಇರ್ಬೋದು, ಕಾಯಿ ಇರ್ಬೋದು, ಎಲ್ಲಾನು ಕಿತ್ತು ನಾಶ ಪಡಿಸ್ಬೇಕು. ಅದ್ರ ಜೊತೆಗೆ ನೆರಳೇನಿದೆ ಅದನ್ನ ನಿರ್ವಹಣೆ ಮಾಡ್ಬೇಕಾಗುತ್ತೆ, ಅದವಾಗಿರ್ಬೇಕು, ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ರು ಇದು ಕೂಡ ಜಾಸ್ತಿ ಆಗುತ್ತೆ, ತೇವಾಂಶ ಎಲ್ಲ ಜಾಸ್ತಿ ಆದಾಗ ಇದು ಆಗ್ಬಹುದು. ಹೌದು. ಮತ್ತ ಅದ್ರ ಜೊತೆಗೆ ಬೇವಿನ ಕಷಾಯ ಅದನ್ನು ಕೂಡ ಹಾಕೋಬಹುದು 5%. ಅದ್ರ ಜೊತೆಗೆ ಲೆಕ್ಯಾನಿಸಿಲಂ ಲೆಕ್ಯಾನಿ ಅಂತ ಹೇಳಿ ಅದೊಂದು ಬರುತ್ತೆ, ಅದು ಜೈವಿಕ ಶಿಲೀಂಧ್ರ ನಾಶಕ. ಅದೊಂದು 2 ಗ್ರಾಮು 1 ಲೀಟರ್ ನೀರೊಳಗೆ ಹಾಕೊಂಡು ಅದನ್ನು ನಾವು ಸಿಂಪರಣೆ ಮಾಡಬಹುದು. ಅದು ಬಿಟ್ಟರೆ ಮತ್ತೆ ಕ್ರೈಸೋಪರ್ಲ ಕಾರ್ನಿಯ ಪರತಂತ್ರ ಜೀವಿಗಳು ಅದು ಕೂಡ ಒಂದು ಗಿಡಕ್ಕೆ ಒಂದು 50 ಬಿಟ್ಕೊಂಡ್ರೆ ಇದು ಕೂಡ ಕಂಟ್ರೋಲ್ ಮಾಡಬಹುದು. ಇದೆಲ್ಲ ಬಿಟ್ಟು ಮತ್ತೆ ರಾಸಾಯನಿಕನೂ ಹೋಗ್ಬೇಕು ಅಂದ್ರೆ ಈ ಡೈಮಿಥೋಯ್ಟ್ ಅಂತ ಹೇಳಿ ಸಿಗುತ್ತಲ್ಲ, 1.7 ml ಒಂದು ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬೇಕು. ಆ ರೀತಿಯಾಗಿ ಕ್ರಮ ಅನುಸರಿಸಬೇಕಾಗುತ್ತೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ. ನೆರಳಿನ ನಿರ್ವಹಣೆ ಆಗ್ಬಹುದು, ಮತ್ತೆ ಒಣಗಿದಂತ ಭಾಗಗಳನ್ನ ತೆಗೆದುಹಾಕೋದು ಅಥವಾ ಲಿಂಗಾಕರ್ಷಕ ಬಲೆಗಳನ್ನ ಬಳಸೋದು ಬಹಳ ಮುಖ್ಯ. ಕೀಟಗಳ ನಿರ್ವಹಣೆಗೆ ಬಳಸ್ಕೋಬಹುದು, ಸಡಿಲವಾದ ತೊಗಟೆಗಳನ್ನು ಉಜ್ಜಿ ತೆಗೆಯೋದು, ಇವೆಲ್ಲ ಬಹಳ ಮುಖ್ಯವಾದ ಕ್ರಮಗಳು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿಯನ್ನ ಬಾರಿಸುವಂತ ಕೀಟ ಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HC ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. 8884525994 ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಕೇಳಿ, 8884525994. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 11,750 ರೂಪಾಯಿಯಿಂದ 22,600 ರೂಪಾಯಿಗಳು, ಅರಬಿಕಾ ಚೆರಿ 11,800 ರೂಪಾಯಿಯಿಂದ 12,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಯಿಂದ 19,250 ರೂಪಾಯಿಗಳು, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,150 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ಸುದ್ದಿ. ಚಟ್ಟಿಮಾನಿ ಪದಕಲ್ಲು ಗ್ರಾಮದ ಅಮೆ ಮನೆ ದಿವಂಗತ ಬೆಳ್ಳಿಯಪ್ಪನವರ ಪತ್ನಿ ಶೇಖರ್ ಅವರ ತಾಯಿ ಜಾನಕಿ ಅವರು 95ನೇ ವರ್ಷದಲ್ಲಿ ಇಂದು ಸಂಜೆ ನಿಧನರಾಗಿದ್ದಾರೆ. ಜಾನಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ತವರು ಮನೆ ದೇವಂಗುಡಿಯಲ್ಲಿ ನಡೆಯಲಿದೆ. ಮೂರ್ನಾಡು ಬಾಡಗ ನಿವಾಸಿ ಉರುಳಣಮಂಡ ನೀಲಕಂಠಾಯಂಗ ಇವರು ತಂಜನ ಬೈತಲು ಇಂದು ಮಜ್ಜನ ಮರಣಪಟ್ಟಿದ್ದು ಉರುಳಣಮಂಡ ನೀಲಕಂಠಾಯಂಗ ದಪನ ಕಾರ್ಯ ನಾಳೆ ಮಜ್ಜನ 12 ಗಂಟೆ ಒಳಿಯ ಅಯ್ಯಂಗಡ ಸ್ವಗ್ರಹದ ನಡಪ. ಚಟ್ಟಿಮಾನಿ ಪದಕರೆ ನಿವಾಸಿ ಮಂಗೇರಿದ ಪೌತಿ ಕರುಂಬಯ್ಯ ಅಯ್ಯಂಗಡ ಪೊಣ್ಣು ಪಾರ್ವತಿ ಮಿನ್ನುವಯ್ಯಂಗ 95ನೇ ಬೈತಲು ಇಂದು ಮರಣಪಟ್ಟಿದ್ದು ಮಂಗೇರಿದ ಪಾರ್ವತಿ ಮಿನ್ನುವಯ್ಯಂಗಡ ತಾಮನೆ ಚಂಗೇಟಿರ ಪೇರೂರು. ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅಯ್ಯಂಗಡ ಸ್ವಗ್ರಹದ ನಡಪ. ಅರಮೇರಿ ಗ್ರಾಮತ್ರ ಬಾಚಿರ ಗಣೇಶ್ ಬಿದ್ದಪ್ಪ ಅಯ್ಯಂಗಡ ಪೊಣ್ಣು ಬಾಚಿರ ನಳಿನಿ ನಳಾಯಂಗ 65ನೇ ಬೈತಲು ಇಂದು ಮರಣಪಟ್ಟಿದ್ದು ಅಯ್ಯಂಗಡ ತಾಮನೆ ಅಲ್ಲರಂಡ. ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 8 ಗಂಟೆಗೆ ಅರಮೇರಿ ಗ್ರಾಮತ್ರ ಒಕ್ಕತೂಟಂಗಳದ್ದು ನಡಪ. ಮೂಲತ 7ನೇ ಹೊಸಕೋಟೆ ತೊಂಡೂರು ಗ್ರಾಮದವರಾದ ಪ್ರಸ್ತುತ ಹಾರಂಗಿ ಎಡವೆನಾಡಿನಲ್ಲಿ ವಾಸವಿರುವ ನಿವೃತ್ತ ವೆಟನರಿ ಉದ್ಯೋಗಿ ಶ್ರೀನಿವಾಸರವರ ಮಗ ಶ್ರೀಕುಮಾರ್ ಶ್ರೀಜು ಅವರು 45ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 1:30 ಗಂಟೆಗೆ ನಿಧನರಾಗಿದ್ದರೆ. ಶ್ರೀಕುಮಾರ್ ಶ್ರೀಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರ ಹಾರಂಗಿ ಎಡವೆನಾಡಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹೆಂಗೆ ಕೊಡಗುಗೌಡ ವಿದ್ಯಾಸಂಘ ಇವರ ಕೂಡು ಕೂಟಲಿ ಇದೇ ತಾರೀಕು 29ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿನ ಕೊಡಗುಗೌಡ ಸಮಾಜ ಸಭಾಮಂಡಳಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪೈಪೋಟಿ ಹೆಂಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಜಂಬರ ಏರ್ಪಾಡಾಟು. ಮಧ್ಯಾಹ್ನ 12 ಗಂಟೆಯಿಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪೈಪೋಟಿಗ 2 ಗಂಟೆಯಿಂದ ಅರೆಭಾಷೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಸಹ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹೆಂಗೆ ಪೊನ್ನಂಪೇಟೆನ ಜೆಸಿ ನಿಸರ್ಗ ಸಂಸ್ಥೆನ ಕೂಡು ಕೂಟಲಿ ತೋಕು ನಮ್ಮೆ ಕಾರ್ಯಕ್ರಮ ಮಾಯಮುಡಿ ಸ್ಕೂಲ್ ನಾಟದ ಬಣಿಲಿ ಇದೇ ತಾರೀಕು 29ಕ್ಕೆ ಏರ್ಪಾಡಾಟು. ಅಂದು ಬೆಳಿಗ್ಗೆ 9 ಗಂಟೆಗೆ ಸುರಾಗುವ ಕಾರ್ಯಕ್ರಮದಲ್ಲಿ ಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂಗೆ ಬೇರೆ ಬೇರೆ ಆಟೋಟಗ ಹಂಗೆ ವಿಚಾರ ಹೇಳಿಕೊಡುವ ಕಾರ್ಯಕ್ರಮ ಸಹ ನಡೆದಿದೆ. ಮಡಿಕೇರಿ ಇಸ್ಎಚ್ಎಸ್ ಪಾಲಿಕ್ಲಿನಿಕ್ಗೆ ನಾಳೆ ಕ್ರಿಸ್ಮಸ್ ಹಬ್ಬದ ಬಾಬ್ತು ರಜೆ ಇದ್ದದೆ. ಹಂಗೆ ತಾರೀಕು 31ಕ್ಕೆ ತಿಂಗಳ ಲೆಕ್ಕ ನೋಡುವ ಕೆಲಸ ಇರೋದ್ರಿಂದ ಮುದ್ದುನ ಕೊಡ್ದುಲೆ. ಆದರೆ ತುರ್ತು ಸೇವೆಗಳಿಗೆ ಡಾಕ್ಟರ್ಗೆ ಸಿಕ್ಕಿವೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡು ಕೂಟಲಿ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಕುಶಾಲನಗರ ಎಪಿಸಿಎಂಎ ಸಭಾಮಂಡಳಿ ಜಿಲ್ಲೆನ ಮಹಿಳಾ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆ ಸಹಕಾರ ಕಾಯ್ದೆ ಕಾನೂನು ಲೆಕ್ಕ ಪರಿಶೋಧನೆ ಕುರಿತು ವಿಶೇಷ ಶಿಕ್ಷಣ ಕಾರ್ಯಕ್ರಮ ಏರ್ಪಾಡಾಟು. ಮೈಸೂರು ಗೌಡ ಸಮಾಜದ ಹೊಸ ಸಭಾಮಾಡಲಿ ನಾಳೆ ಸಾಯಂಕಾಲ 5 ಗಂಟೆಗೆ 2025 ಹೊಸ ಕ್ಯಾಲೆಂಡರ್ನ ಬಿಡುಗಡೆ ಜಂಬರ ಏರ್ಪಾಡಾಟು. ಕಕ್ಕಬೇನ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಭಕ್ತ ಜನಸಂಘದ ಕಡೆಯಿಂದ ಹೊಸದಾಗಿ ಕಟ್ಟಿರುವ ಭಕ್ತರ ಪ್ರವೇಶ ದ್ವಾರದ ಕಾರಿಡಾರ್ನ ಉದ್ಘಾಟನೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಡೆದಿದೆ. ಈ ಸಲದ ರಾಜ್ಯ ಮಟ್ಟದ ಯೋಜನೋತ್ಸವ ಬರುವ ತಿಂಗಳ ಜನವರಿ ತಾರೀಕು 4 ಮತ್ತು 5ಕ್ಕೆ 2 ದಿನ ದಾವಣಗೆರೆಯಲ್ಲಿ ಏರ್ಪಾಡಾಟು. ಮ್ಯಾನ್ಸ್ ಕಾಂಪೌಂಡ್ ಕ್ಲಬ್ನ ಕಡೆಯಿಂದ ಬರುವ ತಿಂಗಳ ಜನವರಿ ತಾರೀಕು 4 ಮತ್ತು 5ಕ್ಕೆ 2 ದಿನ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಜಿಲ್ಲಾ ಮಟ್ಟದ ಕಾಲ್ಚೆಂಡಾಟ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಬಾಲಗೋಕುಲ ಮಡಿಕೇರಿ ಹೆಂಗೆ ಮುಳಿಯ ಪ್ರತಿಷ್ಠಾನದ ಕೂಡುಕೂಟಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮುಳಿಯ ಜ್ಯುವೆಲರ್ಸ್ನ ಸಭಾಬಾಡಲಿ 6 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಬಾಲಸಂಗಮ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕಳೆದ 2023-24 ಸಾಲಿನ ಗೌರವ ಇನಾಮ್ಗೆ ಅರ್ಜಿ ಕರೆದಳು. ಕೊಡವ ಭಾಷೆ ಸಾಹಿತ್ಯ ಕ್ಷೇತ್ರ, ಕೊಡವ ಕಲೆ, ಜಾನಪದ ಕ್ಷೇತ್ರ, ಕೊಡವ ಸಂಸ್ಕೃತಿ, ಸಮಾಜ ಸೇವಾ ಕ್ಷೇತ್ರ, ಈ 3 ಕ್ಷೇತ್ರದಲ್ಲಿ ಸೇವೆ ಮಾಡಿದವು. ಸರಿಯಾದ ಮಾಹಿತಿಯೊಟ್ಟಿಗೆ ಬರುವ ತಿಂಗಳ ಜನವರಿ ತಾರೀಕು 20ರೊಳಗೆ ಅಕಾಡೆಮಿನ ಕಚೇರಿಗೆ ಅರ್ಜಿ ಹಾಕುತ್ತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿದಳು. ವಿರಾಜಪೇಟೆ ತಾಲೂಕಿನ ಚನ್ನಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ 7ನೇ ಕ್ಲಾಸ್ನಲ್ಲಿ ಓದುತ್ತಿರುವ ನೇತ್ರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಪೈಪೋಟಿಲಿ ದೇಶಭಕ್ತಿ ಗೀತೆಯಲ್ಲಿ ಸೂರ್ಣ ಇನಾಮನ ಪಡ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿತ್ತು. ಪೊನ್ನಂಪೇಟೆ ಕೊಡವ ಸಮಾಜ ಮತ್ತು ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದ ಕೂಡುಕೂಟಲ್ಲಿ 4ನೇ ತಾರೀಕು 26ಕ್ಕೆ ಪೊನ್ನಂಪೇಟೆ ಕೊಡವ ಸಮಾಜಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಜಾಸ್ತಿ ಮಾಹಿತಿ ಬೇಕರೆ ಸಮಾಜದ ಕಚೇರಿಯನ್ನ ಸಂಪರ್ಕ ಮಾಡಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೇನ್ರಿ ಭಾರಿ ಖುಷಿಯಲ್ಲಿದ್ದೀರಾ ಇವತ್ತು? ನನ್ನ ಡ್ರೀಮ್ ಕಾರ್ ಆಲ್ ನ್ಯೂ ಸ್ಕೋಡಾ ಕೈಲಾಕ್ ಬುಕ್ ಮಾಡಿ ಬಂದೆ. ವಾವ್, ರೇಟ್ ತುಂಬಾ ಇರಬಹುದಲ್ವಾ? ಇಲ್ಲ ಕಣೆ, ಎಕ್ಸ್ ಶೋರೂಮ್ ಪ್ರೈಸ್ 7,89,000 ರೂಪಾಯಿಂದ ಪ್ರಾರಂಭ. ಅಂತ ಒಳ್ಳೆಯ ಪ್ರೀಮಿಯಂ ಬ್ರ್ಯಾಂಡ್ ಕಾರ್ ಸ್ಕೋಡಾದವರು ಅಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದಾರ? ಸಾಮಾನ್ಯ ಜನರಿಗೂ ಕೈಗಿಡ್ಕೋ ರೇಟ್ ನಲ್ಲಿ ಕಾರ್ ಸಿಗ್ಬೇಕು ಅನ್ನೋದು ಸ್ಕೋಡಾ ಉದ್ದೇಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208008. ಗಾಳಿಬೀಡು ದೇಶತಕ್ಕ ಪಾಂಡಿರ ಒಕ್ಕಡ ಗುರುಕರಣಂಗ ಮೀದಿ ವೆಪ್ಪ ಕಾರ್ಯ ಇದೇ ಇರೋ ತಂಜಾಂಗ 14:10 ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗದ್ಯ ಸಂಸಾರಡೆ ಬಂತು ಗುರುಕರ್ಣಂಡ ಆಶ್ವಾದ ಪಡೆದೋಣಂದು ಗಾಳಿಬೀಡು ಪಾಂಡಿರ ಒಕ್ಕಕಾರ ಕಟ್ಟಣಿತ. ಹೊಸ್ಕೇರಿ ಗ್ರಾಮ ಕುತ್ಯಾಡಿ ಕುಟುಂಬಸ್ಥರ ಆಯ್ನ ಮನೆಯಲ್ಲಿ ಇದೇ ತಾರೀಕು 25ಕ್ಕೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಸೇವೆ ನಡೆದಿದೆ. ಕೊಟ್ಟಗೂಡೆಗ ಊರವು ನೆಂಟರಿಷ್ಟರ ಎಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋ ಕುತ ಕುತ್ಯಾಡಿ ವಾಸುದೇವ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು. ಕೊಡವ ಹಾಕಿ ಅಕಾಡೆಮಿ ಮಹಾಸಭೆ ಇದೇ ಡಿಸೆಂಬರ್ ಇರುವ ತಾರಾಂಗ್ ಬ್ಯಾಳಾಚೆ ಪೊಲಾಕ 10:30 ವಿರಾಜಪೇಟೆ ಕೊಡವ ಸಮಾಜ ಕ್ಲಬ್ ಅಧ್ಯಕ್ಷನಾನ ಶ್ರೀ ಪಾಂಡಡ ಕೆ ಬೋಪಣ್ಣ ಅಂಡ್ ಅಧ್ಯಕ್ಷದಲ್ಲಿ ನಡಪ. ಎಲ್ಲ ಸದಸ್ಯ ಒಕ್ಕಗಾರ ನೇರಗ ಸೆರೆಯಾಯಿತು. ಮಹಾಸಭೆಗೆ ಬಂದಿತ್ತು ನನ್ನ ಸಲಹೆ ಸೂಚನೆ ತಂದಿತ್ತು ಸಹಕಾರ ತರೋಣಂದು ಆಡಳಿತ ಮಂಡಳಿಯ ಪರವಾಯಿತು ಜಂಟಿ ಕಾರ್ಯದರ್ಶಿ ಮಾರ್ಚೆಂಡ ಗಣೇಶ್ ಪೊನ್ನಪ್ಪ ಹಿಂಗ ಕಂಡಿದ್ದು. ಶೂಟರ್ಸ್ ಕ್ಲಬ್ ಟಿಶೆಟ್ಟಿಗೇರಿ ಶ್ರೀಮಂಗಲ ಇದಂಡ ಆದನೆಲ್ ನಾಲನೇ ಕಾಲತರ ತೋಕ ನಮ್ಮ ಶ್ರೀಮಂಗಲ ಕೊಡವ ಸಮಾಜ ಪರಂಬುಲ್ ಇದೇ ತಾರೀಕು 20:14:09 ನಡ್ಪ. ಆಮಕ್ಕ 0.22 ಬೋರ್ಗನ್, ಪೊಮ್ಮಕ್ಕ ಏರ್ಗನ್ ಶೂಟಿಂಗ್ ಪೈಪೋಟಿ ನಡ್ಪ. ಎಲ್ಲರೂ ಬಂದಿತ್ತು ತೋಕ ನಮ್ಮೆಲ್ಲ ಕೂಡಿಯಾಡೊಂದು ಶೂಟರ್ಸ್ ಕ್ಲಬ್ ಸಮಿತಿಕಾರ ಕಟ್ಟಣಿತು. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವರು ಲಭ್ಯರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬುಲರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕತ್ತೆಬಾಡು ಗ್ರಾಮ ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಂಡಿದ್ದು ಇದೇ 27ರವರೆಗೆ ನಡೆಯಲಿದೆ. ನಾಳೆ ಬುಧವಾರ ಬೆಳಿಗ್ಗೆ 5:30 ಇರುಬಳಕು, ಮಧ್ಯಾಹ್ನ 12:00 ಧ್ವಜಸ್ತಂಭ ಪೂಜೆ, ಮಹಾಪೂಜೆ, ಸಂಜೆ 6:30 ತೂಚಂಬಲಿ ಧ್ವಜಸ್ತಂಭ ಪೂಜೆ, ಮಹಾಪೂಜೆ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.